ನಮಸ್ಕಾರ ಸರ್. ಕೃಷಿ ಬದುಕು ಹಸನಾದ ಬದುಕು ಹಸನಾದ ಜೀವನ ಅಂತ ಹೇಳ್ತೀವಿ ಶಂಕರನ, ನೀವು ಸಾಕಷ್ಟು ವರ್ಷ ಯಾಕರೆ ಕೃಷಿ ಮಾಡ್ಲಿಕ್ಕತ್ತೀವಿ ಅನ್ನೋ ಮನೋಭಾವನೆ ಕೆಲವರಿಗೆ ಹೌದಾ? ಹೌದ್ರಿ ಸರ್, ಯಾಕರ ಸರ್, ಅದರಿಂದ ಖುಷಿ, ಇದರಿಂದ ಬಹಳ ಸ್ವಚ್ಛ ಆದ ಜೀವನ ಆದ್ರಿ ಸರ್. ಅದರಿಂದ ಎಷ್ಟೇ ರೈತ ದುಡದಪ್ಪ ಅಂದ್ರೆ ಫಲ ಸಿಗ್ತದ್ರಿ ಸರ್. ಕೆಲವು ಮಂದಿ ಏನ್ ಮಾಡತ್ತಾರೆ ಸರ್, ಈಗ ಏನ್ ಮಾಡೋನು, ಹ್ಯಾಂಗ್ ಮಾಡೋನು, ಬರೇ ಸುಳ್ಳು ಹೇಳೋದು, ಹಿಂಗ್ ಮಾಡಿ ಇದು ಮಾಡತ್ತಾರೆ ಸರ್. ಎಲ್ಲಿ ತಪ್ಪಲಿಕತ್ತೀವಿ ಅಂತ ಅನಿಸ್ತದ ಶಂಕರಣ್ಣ, ನಿಮ್ಮ ಅನುಭವದೊಳಗೆ ಎಲ್ಲಿ ಅನ್ನಕನರ್ ಸರ್? ಅಂದ್ರ ಮಾಡವನ್ದ್ರೊಳಗ ತಪ್ಪನ, ಅಥವಾ ಅವನಿಗೆ ಒದಗಿಸೋ ಸೌಲಭ್ಯಗಳು ತಪ್ಪದನ, ಅಥವಾ ಸೃಷ್ಟಿನೂ ತಪ್ಪು ಇರಬಹುದು ಕೆಲವು ಸಂದರ್ಭದೊಳಗೆ? ಇಲ್ರಿ ಸರ್, ಸೃಷ್ಟಿ ಬರೋಬ್ಬರಿ ಎಲ್ಲ ರೈತ ಏನ್ ಮಾಡೋದ್ರೊಳಗೆ ಸ್ವಲ್ಪ ತಪ್ಪಲಾತಾರ ಸರ್. ಹೆಂಗಂತೀರಿ? ಈಗ ಮಾವಳೆ ಇದ್ರಲ್ಲಿ ಅವ ಎಲ್ಲ ತರ ಅನುಕೂಲದಿಂದ ಎಲ್ಲ ತರ ಖುಷಿ ಚಟುವಟಿಕೆದಿಂದ ತಿರ್ಗಾ ನೋಡ್ದಪ್ಪ ಅಂದ್ರೆ ಅದು ಬರೋಬ್ಬರಿ ಅಂದ್ರೆ ಸರ್, ಲಾಭ ಖುಷಿ ಒಳಗೆ ಲಾಭ ಚಲೋ ಅದ್ರಿ ಸರ್. ಅಥವಾ ಲಾಭ ಹೆಚ್ಚು ಇಲ್ಲಂತ ಹೇಳಿ ಅದಕ್ಕೆ ಯಾಕೆ ಹೋಗ್ಬೇಕಂತ ಅಂತೀರೇನು? ಇಲ್ರಿ ಸರ್, ಕೆಲವು ಮಂದಿ ರೈತರು ಐತಿ, ಕೆಲವು ಮಂದಿ ಅದ್ರೊಳಗೆ ಏನ್ ಖುಷಿ ಒಳಗೆ ಲಾಭ ತಗೊಂಡವರಿಗೆ ಅವರಿಗೆ ಅದು ಐತೇ ಐತ್ರಿ. ಖುಷಿ ಒಳಗೆ ಇಕಾಡಿ ಇಕಾಡಿ ಮೊದಲು ಇದ್ದಿಲ್ಲ ಸರ್, ಇಕಾಡಿ ಇಕಾಡಿ ಇದು ಏನ ಇದು ಸರ್ಕಾರಿ ಗೊಬ್ಬರ ಬಂದದಲ್ರಿ ಸರ್, ಗೊಬ್ಬರ ಬಂದ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಲಾಭ ಚಲೋ ಅದ್ರಿ ಸರ್. ಅದಕ್ಕೆ ಲಾಭ ಇಲ್ಲ ಅನ್ನಂಗಿಲ್ಲ, ಎಲ್ಲ ತರ ಅನುಕೂಲ ಆಗೈತಿ ರೈತಗೆ, ಮತ್ತ ಬೆಳೆಯೋದು ರೇಟನು ವಾಡಾಗಿದ್ರಿ, ಯಾವ ಕಾಳಿನ ರೇಟ್ ಎಲ್ಲ ವಾಡಾಗಿದ್ರಿ. ಆದ್ರೂ ಕೃಷಿ ಮಾಡೋ ಮನೋಭಾವನೆ ಸಾಮಾನ್ಯರೊಳಗ ವಿಶೇಷವಾಗಿ ಕೆಲವು ರೈತರೊಳಗ ಅದು ಕಡಿಮೆ ಆಗ್ಲಿಕ್ಕತ್ತದ ಅಂತಾರ ಕೆಲವು. ಈಗ ಏಕದಮ್ ಸಣ್ಣ ರೈತರೊಳಗ ಅದು ಕೃಷಿ ಮಾಡೋದು ಅವರಿಗೆ ನೀವು ಅಲ್ರಿ, ಕೆಲವು ದೊಡ್ಡ ರೈತರು ಏನ್ ಮಾಡ್ತಾರೆ, ಏನ್ ಮಾಡೋದು ಹೋಗಿ ಬಿಡು ಅಂತಾರೆ. ಮಧ್ಯಮ ರೈತರಿಗೆ ಕೃಷಿ ಬಹಳ ಹೊಂದಾಣಿಕೆ ಆಗ್ಯದ್ರಿ ಸರ್. ಹೊಂದಾಣಿಕೆ ಆಗ್ಯದ ಆಗ್ಯದ್ರಿ ಮಧ್ಯಮ ರೈತರಿಗೆ. ಉದಾಹರಣೆ ನೀವೇ ಇದ್ದೀರಿ? ನಾವೇ ಅದೇವಲ್ಲ ಸರ್, ನಾವೇ ಅದೇವ್ರಿ. ಕೇಳಿ ಹೇಳ್ರಿ, ಏನೇನ್ ಮಾಡಿದ್ರಿ? ಹೆಂಗ ನಾನೊಬ್ಬ ಮಧ್ಯಮ ವರ್ಗದ ರೈತಾಗಿ ಹೆಂಗ ಇದ್ದು ಹೆಂಗ ನಾ ಮ್ಯಾಲ್ ಬಂದೆ ಅಂತ? ಈಗ ನೋಡ್ರಿ ಸರ್, ನಾವು ಮಧ್ಯಮ ರೈತರು ಅಂದ್ರು ನಾವು ಕನಿಷ್ಠ ಅಂದ್ರು 25-30 ವರ್ಷ ಆಯ್ತು ಸರ್. ನಮ್ದ್ರೆ ಮಿಲಟ್ಟಿ ಜಮೀನ್ ರೀ, ಅಂದ್ರೆ ಮಿಲಟ್ಟಿ ಅಂದ್ರೆ ಒಣ ದೇಸಾಯ ರೀ. ಒಣ ದೇಸಾಯ ಒಳಗ ಯಾವುದಕ್ಕೂ ಮಳೆಯನ್ನ ನಂಬಿ, ನಾವು ಮಳೆಯನ್ನ ನಂಬಿ ಮತ್ತ ದೇವ್ರ ನಂಬಿ ಭೂಮಿ ನಂಬಿನೇ ನಾವು ನಾವು ಮಾಡ್ತೀವ್ರಿ ಸರ್. ಹೌದು ಹೌದು. ಮತ್ತ ಈಗ ಮತ್ತವ್ರ ಮ್ಯಾಗ ಅವ್ರು ಕೊಡ್ತಾರೆ, ಇವ್ರು ಬಿಡ್ತಾರ, ಅವ್ರು ಮದತ್ ಹಾಕಾರ ಅನ್ನೋದು ನಮ್ಮ ಅಂತೇಳಿ ಭಾವನಾ ಇಲ್ರಿ ಸರ್. ಈಗ ಆ ನಂತರ ನಾವು ಏನ್ ಮಾಡ್ಲತ್ತೀವ್ರಿ ಸರ್, ನಮ್ದು ಇರೋದು ಒಟ್ಟು ಒಂದು 12 ಎಕರೆ ಜಮೀನು, ನಾವು ಕನಿಷ್ಠ ಅಂದ್ರೆ ಒಂದು 100 ಎಕರೆ ಜಮೀನು ನಾವು ಹೊರಗೆ ಮಾಡ್ತೀವ್ರಿ ಸರ್. ಕೋರ್ ಅಂತ ಮಾಡ್ತೀರಿ? ಕೋರ್ ಅಂತ ಮಾಡ್ತೀವ್ರಿ, 100 ಎಕರೆ ಜಮೀನು ಮಾಡ್ತೀವ್ರಿ ಸರ್. ಅದ್ರ ಒಳಗ ಆ ಜಮೀನ ಒಳಗ ಏನೇನ್ ಬರ್ತದ, ಒಣ ಮಳಿ ಒಳಗೆ ಏನೇನ್ ಬರ್ತದ ಎಲ್ಲಾನು ಬೆಳಿತೀವ್ರಿ ಸರ್. ಆ ಕೋರನ್ನು ಸಹ ಅವು ಮಳೆ ಆಧಾರಿತ, ಮಳಿ ಮ್ಯಾಗ ನಂಬಿಕೆ ಮಾಡಿ ನಾವು ಕೋರ್ ಕೊಡ್ತೀವ್ರಿ ಸರ್. ಕೋರ್ ಕೊಟ್ಟಿಂದ ಅಲ್ಲಿಂದ ನಾವು ಈ ಬ್ಯಾಸಿಗಿದಿಂದ ಏನ್ ಮಾಡ್ಬೇಕು ಅನ್ನೋದು ವ್ಯವಸಾಯ ಎಲ್ಲ ಚಾಲು ಮಾಡ್ತೀವ್ರಿ. ಶಂಕರಣ್ಣ, ನೀವು ತಗೊಂಡಿರಿ ಈಗ 113 ಎಕರೆ ವರೆಗೂ ಕೋರ್ ಮಾಡ್ತೀನಿ ಅಂತ ಹೇಳ್ತೀರಿ? ಹೌದು ಸರ್. ಅದು ಕೋರ್ದೊಳಗೆ 2-3 ಭಾಗಗಳನ್ನ ಕಾಣ್ಕೊಳ್ತೀವಿ. ಹೌದು. ಬೆಳಿ ಬಂದ ಮೇಲೆ ಅರ್ಧ ತಗೊಳ್ದು ಮಾಡ್ತಿರೋ, ಅಥವಾ ಬೆಳೆಯನ್ನ ನೋಡಿ ನನಗೆ ಇಷ್ಟು ಕೊಟ್ಟು ಬಿಡು ಅಂತ ಹೇಳೋ ಹಂಗೆ ಇರ್ತದ? ಈಗ ನೋಡ್ರಿ ಸರ್, ಅವರು ಮೊದಲ ಮಾಲೀಕರು ಕೋರ್ ಅಡ್ವಾನ್ಸ್ ತಗೊಂಡ್ಬಿಡ್ತಾರೆ ಸರ್. ಎಷ್ಟೇ ಬೆಳಿ ಬರ್ಲಿ ಬಿಡಿ, ಬೆಳಿ ಬರ್ಲಿ ಬಿಡ್ರಿ, ನಾವೇನು ಭೂಮಿ ನಂಬಿ ಮತ್ತ ಮಳಿ ನಂಬಿ ನಾವು ಅದನ್ನ ವ್ಯವಸಾಯ ಮಾಡ್ತೀವಿ. ಮೂರನೇದು ಹೇಳಿದ್ರಿ, ದೇವರನ್ನು ನಂಬಿ ನಾವು ಮಾಡ್ತೀವ್ರಿ. ಮತ್ತ ಮತ್ತೊಬ್ರ ಮ್ಯಾಗ ಈಗ ಮಾನವ ಮ್ಯಾಗ ನಾವು ನಂಬಿಕೆ ಇಟ್ಟಿಲ್ಲ, ಭೂಮಿ ಮಳಿ ಮ್ಯಾಗ ದೇವ್ರ ಮ್ಯಾಗ ಸಹಜವಾಗಿರುವಂತದ್ದು ಸೃಷ್ಟಿ ಅಲ್ಲ ಅದು. ಹೌದು ಸರ್. ಅದಕ್ಕೆ ಇಲ್ಲಿ ತನ ನಾವು 30 ವರ್ಷ ಆಯ್ತು, ನಮ್ಗೆ ಇದ್ರೊಳಗೆ ಯಾವಾದ್ರೂ ಫೇಲೂ ಆಗಿಲ್ಲ. ನಾವು ವರ್ಷ ವರ್ಷನು ಒಂದು 1/2 ಇಂಚ್ ನಾವು ವಾಡ್ ಹಾಕೋತಿ ಬಂದಿವ್ರಿ ಸರ್. ಹಿಂಗಾಗಿ ಸಂತೋಷ ಅದ, ನಮ್ಗೆ ಫುಲ್ ಸಂತೋಷ ರೀ. ಯಾವ್ದು ಪ್ರಮುಖ ಬೆಳೆ ಬೆಳಿತೀರಿ ನಾವು ನೋಡ್ರಿ? ನಿಮ್ಮ ವೈಯಕ್ತಿಕ 13 ಎಕರೆ? ಹೌದು ಸರ್. 100 ಎಕರೆ ನೀವು ಕೋರನ್ನ ಮಾಡ್ತೀವ್ರಿ ಸರ್. ಈಗ ನಾವು ವೈಯಕ್ತಿಕ ಬೆಳೆ ಅಂದ್ರೆ ನಾವು ಈಗ ತೊಗರಿ ಬೆಳೆ ಅಂತೂ ಈಗ ಸದ್ದ ನಡೆದಿದ್ದದ, ಮೊದಲಾದ್ರೂ ತೊಗರಿ ಬೆಳೆ ಬೆಳ್ಕೊತಿ ಬಂದಿದ್ದದ್ರಿ ಸರ್. ನಾವು ಎಲ್ಲಾ ಬೆಳೆನು ಬೆಳಿತೀವಿ, ಅದ್ರಾಗ ಮುಖ್ಯ ಬೆಳೆ ನಮಗ ಮುಂದೆ ತಂದಿದ್ದು ಅಂದ್ರೆ ತೊಗರಿ ಬೆಳೀರಿ ಸರ್. ಏನ್ ಸರ್, ನಿಮ್ಮ ವೈಯಕ್ತಿಕ ಹೊಲದೊಳಗೂ ಅದನ್ನ ಹಾಕ್ತೀವ್ರಿ? ಕೋರ್ ಬೆಳೆ ಅದ್ರೊಳಗೊಳಗು ಹಾಕ್ತೀವ್ರಿ ಸರ್. ಹಿಂಗ ಒಂದ್ ಎಕರೆಗೆ ಎಷ್ಟು ಮಾಡಿದ್ರಿ ಶಂಕರಣ್ಣ ನೀವು? ನಾವು 1 ಎಕರೆಗೆ ನೋಡ್ರಿ ಸರ್, ಕಮ್ಮಿ ಅಂದ್ರು ನಮ್ಗ 4 ಚೀಲ, ಹೆಚ್ಚಿನ ಅಂದ್ರೆ 6 ಚೀಲ ಬೆಳೆದ್ರಿ ಸರ್. 1 ಎಕರೆಗೆ 1 ಎಕರೆ 1 ಎಕರೆ ಇನ್ನೇನದ ಅವು ಅದು ಮಾರ್ಕೆಟ್ ಮ್ಯಾಗ ರೊಕ್ಕ ಹಾಕರಿ ಸರ್. ಅದು ಅಂತೂ ಸಹಜ ಆಯಾ ಗಳಿಗೆ ಒಳಗೆ ಎಷ್ಟು ಇರ್ತದ ಏನು. ಹೌದ್ರಿ, ನಾವು ಏನ್ ಮಾಡುದಂತೂ ಅದು ಏನ್ ಎಣ್ಣೆ ಹೊಡಿಯುದು ಅದು ಏನ್ ಮಾಡುದೆಲ್ಲ ಅದು ನಾವು ಮಾಡ್ತೇವ್ರಿ. ಇಷ್ಟು ಬೆಳೆ ಅಂತೂ ನಮಗ್ ವರ್ಷ ಕೊಡ್ತದ್ರಿ. ರೈತ ಬಾಂಧವರೇ, ಕೃಷಿ ಬದುಕು, ಸಹಜ ಬದುಕು, ಇದು ಜೀವನದ ಬದುಕು, ಈ ವಿಷಯದ ಬಗ್ಗೆ ವಿಜಯಪುರದ ಶಂಕರಣ್ಣ ಶಾಪೇಟೆ ಅವರೊಡನೆ ಮಾತುಕತೆಯನ್ನು ನೀವು ಕೇಳಲಿಗತ್ತೀರಿ. ಇನ್ನಷ್ಟು ಮಾಹಿತಿಯನ್ನು ನಾವು ಶಂಕರಣ್ಣ ಅವರ ಅನುಭವದೊಳಗೆ ಕೇಳ್ಕೊಳ್ಳೋಣ. ಶಂಕರಣ್ಣ, ನೀವು 125 ಎಕರೆವರೆಗೂ ಮಾಡ್ಲಿಕ್ಕತ್ತೀರಿ, ಎಲ್ಲೋ ನಾ ಯಾಕೆ ಇದನ್ನ ಮಾಡ್ಲಿಕ್ಕತ್ತೀನಿಪ್ಪ ಅಂತ ನಿಮ್ಗೆ ಅನಿಸಿಲ್ಲ? ಏನಿಲ್ಲರಿ ಸರ್, ಮತ್ತೆ ನಮ್ಮ ದುಡುಕಿನೇ ರೈತನ ದುಡುಕಿನೇ ಅದೇ ರೀ ಸರ್. ಮತ್ತೆ ಆ ಭೂಮಿ ಇದ್ರದಿದ್ದೆ ನಾವು ಮತ್ತೊಂದು ನಮಗೆ ಯಾವಾಗೂ ನಮಗೆ ಅನುಕೂಲ ಆಗಿಲ್ಲ. ನಾವು ಮೊದಲ ಫಸ್ಟ್ 20 ಎಕರೆ ಇದ್ದ, ಆನಂತರ 50, 70, 100, 130 ಎಕರೆ ತನಕ ನಾವು ಮಾಡ್ತೇವ್ರಿ ಸರ್. ನಮ್ಗೆ ಅಲ್ಲಿ ನಮ್ಗೆ ಒಳ್ಳೇದೇ ಆಗೈತ್ರಿ ಸರ್. ಅದರಿಂದ ನಮ್ಗೆ ಗಳಿಕೆನೂ ಆಗ್ಯದ, ಅದರಿಂದ ಉತ್ಪನ್ನ ಚಲೋ ಆಗ್ಯದ್ರಿ ಸರ್. ಇಷ್ಟೊಂದು ಎಕರೆ ಬೇರೆ ಬೇರೆ ಮಾಲಕರ ಕಡೆಯಿಂದ ನೀವು ಕೋರ್ ಮಾಡ್ಲಿಕ್ಕತ್ತೀರಿ? ಹೌದ್ರಿ ಸರ್. ಇಲ್ಲಿ ನಿಮ್ಮನ್ನ ನೋಡಿ ನಿಮಗೆ ಕೊಡ್ಲಿಕ್ಕತ್ತಾರೋ ಅಥವಾ ನೀವು ಬೆಳಿತೀರ ಅಂತ ಹೇಳಿ ಕೊಡ್ತಾರೋ ಅಥವಾ ನಿಮಗೆ ಕೊಟ್ರೆ ಯಾವ್ದು ಏನು ಚಿಂತಿಲ್ಲ, ಶಂಕರಣ್ಣಗೆ ಕೋರ್ ಕೊಟ್ಟು ಬಿಡೋಣ ಸರ್? ಸರ್, ನಮ್ಮ ದುಡುಕಿ ನೋಡಿ ಮತ್ತ ನಮ್ಮ ಮೊಲಭಾವನ ನೋಡಿಕೊಂಡ ಅವರು ನಮಗೆ ಜಮೀನು ಕೋರ್ ಕೊಡ್ಲಾತಾರಿ ಸರ್. ಬಹಳಷ್ಟು ಆದಾಗ ಮಾಡ್ಲಿಕ್ಕೆ ನ್ಯಾಯ ಒದಗಿಸ್ಲಿಕ್ಕೆ ಆಗೋದಿಲ್ಲ ಹಂಗ ಅನ್ಬಹುದನ್ನು? ಹಂಗೇನಿಲ್ರಿ ಸರ್, ಎಲ್ಲರೂ ನಮ್ ಮ್ಯಾಗ ಭಕ್ತಿ, ರೈತರದ ಏನ ಮಾಲೀಕರದಾರಲ್ಲ ಸರ್, ನಮ್ ಮ್ಯಾಗ ಭಕ್ತಿ ಇಟ್ಟು ಅವ್ರು ನಮ್ಗೆ ಜಮೀನು ಕೊಡ್ತಾರಿ ಸರ್. ಅದಕ್ಕೆ ನಾವು ಅವ್ರ ಹೆಂಗ್ ಕೊಡ್ತಾರಲ್ಲ ಅವ್ರು ಹೇಳ್ದಂಗೆ ನಾವು ಹಂಗೆ ನಡೆದೇವ್ರಿ ಸರ್. ಹಿಂಗಾಗಿ ನಮ್ಮದು ಕನಿಷ್ಠ ಅಂದ್ರೆ 25-30 ವರ್ಷ ಅದರದಿಂದ ನಮ್ಮ ಎಲ್ಲ ಅದರಿಂದ ನಡೆದ್ರಿ ಸರ್. ತೊಗರಿ ಬೆಳೆ ಬಗ್ಗೆ ಹೇಳಿದ್ರಿ, ತೊಗರಿ ನಾನು ಬೆಳಿತೀನಿ ಅನ್ನುವಂಥದ್ದಂತ. ಹೌದ್ರಿ ಸರ್. ವಿಶೇಷವಾಗಿ ನೀವು ಈ ಕಂಡುಕೊಂಡಿರುವಂತ ಅದಕ್ಕೆ ರೋಗಗಳು ಯಾವುದು ಬರ್ತದ, ನಾನು ಅದಕ್ಕೆ ಎಚ್ಚರಿಕೆ ಹೆಂಗ್ ವಹಿಸಿ ಮಾಡ್ತೀನಿ ಅಂತ? ಅದು ರೋಗ ಅದ ಅಂದ್ರೆ ಸರ್, ಮೊದಲು ಬಿತ್ತನೆ ಮಾಡ್ತೀವ್ರಿ ತೊಗರಿ. ಬಿತ್ತನೆ ಮಾಡಿದ ಒಂದು 30-35 ದಿನದಿಂದ ಕಳೆ ತೆಗಿತೀವ್ರಿ ಸರ್. ಕಳೆ ತೆಗಿತೀವ್ರಿ. ಕಳೆ ತೆಗೆದ ನಂತರ ಅಲ್ಲಿಂದ ಒಂದು 60-65 ದಿನದಾಗ ಮತ್ತು ಮೊದಲು ಒಂದು ಫಸ್ಟ್ ಗೊಬ್ಬರ ಕೊಟ್ಟಿರ್ತೀವ್ರಿ. ಅಲ್ಲಿಂದ ಎರಡನೇ ಗೊಬ್ಬರ ಕೊಡ್ತೀವ್ರಿ. ಅಲ್ಲಿಂದ ಒಂದು 90-95 ದಿವಸಕ್ಕೆ ಅದು ಎಣ್ಣೆಗೆ ಬರ್ತದ್ರಿ ಸರ್. ಎಣ್ಣೆಗೆ ಬಂದ ಬಳಿಕ ನಾವು ಮೊದಲು ಒಂದು ಸಾದಾ ಎಣ್ಣೆ ಹೊಡಿತೀವ್ರಿ ಸರ್. ಸಾದಾ ಎಣ್ಣೆ ಹೊಡೆದ್ರೆ ಆಟೋಮೆಟಿಕ್ ಕೀಡಿ ಕಂಟ್ರೋಲ್ ಆಯ್ತಪ್ಪ ಅಂದ್ರೆ ಆಗ್ತದೆ, ಮತ್ತೊಂದು ಚಲೋ ಡೋಜ್ ಕೊಡ್ತೀವ್ರಿ. ಡೋಜ್ ಕೊಟ್ಟಿಂದ ಅಲ್ಲಿಂದ ಮುಂದೆ ಹೆಂಗ ಅದು 15 ದಿನ 12 ದಿವಸಕ್ಕೊಮ್ಮೆ ಅದು ಕೀಡಿದ ಒಂದು ಇದು ಬಂದಿರ್ತದೆ ರೀ ಸರ್. ತೊಗರಿ ಬೆಳಿಗ್ಗೆ ರೋಗ ಅಂತ ಯಾವಾಗೂ ಇಲ್ರಿ. ಕೀಡಿನೇ ಒಂದು ರೋಗ ರೀ ಸರ್. ಹೌದು, ಅದು ಬಿಟ್ರೆ ಮತ್ತೊಂದು ಯಾವಾಗೂ ಅಂತಿಮ ಹಂತದೊಳಗ ಅದು ಬಡದ್ಬಿಟ್ರೆ ಇಡೀ ಬೆಳೆನೂ ನಾಶ ಆಗ್ತದಲ್ಲ ಅದು. ಆ ಕೀಡಿ ಇಡೀ ಬೆಳೆ ನಾಶ ಮಾಡ್ತಾರೆ. ಇನ್ನೊಂದದ್ರಿ ಸರ್, ಈಗ ತೆಗ್ ಪ್ರದೇಶಕ್ಕೆ ನಾವು ತೊಗರಿ ಹಾಕಿದೀವಪ್ಪ ಅಂದ್ರೆ ತಂಪು ಹೆಚ್ಚಾಗಿ ಅದಕ್ಕೊಂದು ರೋಗ ಬರ್ತದ್ರಿ ಸರ್, ಗಿಡನೇ ಒಣಗಲಕ್ಕ ಅದೇ ಒಂದು ರೋಗ ರೀ ಅದಕ್ಕೆ. ಅದನ್ನು ಬಿಟ್ಟರೆ ಮತ್ತೊಂದು ಏನು ರೋಗ ಇಲ್ಲ. ಇನ್ನೇನು ಅದು ಕೀಡಿ ನಾವು ಎಲ್ಲ ಕಂಟ್ರೋಲ್ ಮಾಡ್ಕೊಂಡೆ ಅಂದ್ರೆ ಚಲೋ ಇಳುವರಿ ಐತಿ ರೈತಗೆ, ಚಲೋ ಉತ್ಪನ್ನ. ಯಾವ ಒಂದು ವರ್ಷದೊಳಗೆ ನನಗೆ ನಾನು ಅಗ್ರಿ ಪದ್ಧತಿ ಸೇರುವಾಗಿ ಇದನ್ನು ಬೆಳೆದೀನಿ ನನಗೆ ಸಂತೃಪ್ತಿ ಆಗ್ಯದಂತ ಅನಿಸಿದೆ ನಿಮಗೆ? ಯಾವಾದ್ರೂ ತೊಗರಿ ಬೆಳೆ ಬಗ್ಗೆ ರೀ, ತೊಗರಿ ಬೆಳೆ ಬಗ್ಗೆ ನಮಗೆ ನೋಡಿ ಸರ್, ಮಳೆಗಾಲ ಚಲೋ ಇತ್ತಂದ್ರೆ ಆ ವರ್ಷ ನಮ್ಗೆ ಇಳುವರಿ ಚಲೋ ಕೊಟ್ಟೈತಿ. ಅಲ್ಲ, ಯಾವುದೇ ಕಾಯಿಲೆ ರೋಗಗಳಿಲ್ಲ, ಯಾವುದೇ ಕೀಡೆ ಬಾಧೆ ಇಲ್ಲ, ಏನಿಲ್ಲ, ಕೆಲವು ಇರಲಾರ್ದ ಬೆಳೆದೀನಿ ಸರ್ತೆ. ನಾನು ಇದ್ರೊಳಗೆ ಒಂದು 2-3 ಸಲ ಅಷ್ಟೇ 2-3 ವರ್ಷ ಅಷ್ಟೇ ಇದು ಇದರಲ್ಲಿ ಬಂದದ್ರಿ ಸರ್. ಕೆಲವು ವಾತಾವರಣ ಇದ್ರ ಮ್ಯಾಗ ರೋಗ ಅವಕ್ಕ ಇವು ಎಣ್ಣೆ ಹೊಡೆದ್ರಿಂದ ನಾವು ಹೊಡ್ಕೋತಿ ಬಂದಿದ್ದೇವ್ರಿ, ಅದ್ರ ಮ್ಯಾಲೆ ನಾವು ಬೆಳೆ ತೆಗೆದಿದ್ದೇವ್ರಿ. ಅದು ಏನ್ರಿ, ಎಷ್ಟೋ ಸಂದರ್ಭದೊಳಗೆ ನೀವು ಬೇರೆ ಕಡೆ ಬೀಜ ತಗೊಂಡು ಬರ್ತೀರಿ ಶಂಕರಪ್ಪ, ಆ ಬೀಜ ತಗೊಂಡು ಬಂದಿರುವಾಗ ಅಕಸ್ಮಾತ್ ಆ ಬೀಜಗಳ ಒಂದು ಗುಣಮಟ್ಟ ಸರಿಯಾಗಿ ಇಲ್ಲ ಅಂತಂದಾಗ ಅದು ನಿಮಗೆ ಬಿತ್ತಿದ ತಕ್ಷಣನೂ ಗೊತ್ತಾಗ್ತದೆ. ಅಕಸ್ಮಾತ್ ಇದು ಇಲ್ಲ ಅಂತಂದಾಗ ನಿಮ್ಮ ಒಂದು ಜಾಣ್ಮೆತನ, ನಿಮ್ಮ ಅನುಭವ ಏನಾದರೂ ಮಾಡ್ತಿದ್ರಿ ಅಂತ ಸಂದರ್ಭದೊಳಗೆ? ಅದು ಬೀಜ ನಾವು ಖರೀದಿ ಮಾಡ್ಕೊಂಡು ಇಲ್ಲಂದ್ರೆ ಸರ್, ಸರ್ ಅವಾಗ ಜಾಣತನ ಅಂದ್ರೆ ನಾವು ಅದ್ರ ರಿಸಿಪ್ಟ್ ಎಲ್ಲ ಕಾಯ್ದಿಟ್ಟಿರ್ತೀವಿ. ರಿಸಿಪ್ಟ್ ಕಾಯ್ದಿಟ್ಟಪ್ಪ ಅಂದ್ರೆ ನಮಗೆ ಹಂಗೇನ್ರಿ ಅದು ಬೆಳೆಯೋದು ಮತ್ತು ನಾಟಕೀಯ ಪ್ರಮಾಣ ಏನು ಬರೋಬ್ಬರಿ ಕಾಣಲಿಲ್ಲಪ್ಪ ಅಂದ್ರೆ ನಾವು ಮತ್ತೆ ಅದು ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಹೋಗ್ತೀವಿ ಸರ್. ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಹೋಗಿ ಅಲ್ಲಿ ಸಂಶೋಧನಾ ಕೇಂದ್ರಕ್ಕೆ ಹೋಗಿ ಯಾರು ಇದ್ದವ್ರಿಗೆ ಈ ಟೈಪ್ ಆಗ್ಯದ ಅಂತ ಹೇಳ್ತೀವ್ರಿ ಸರ್. ಅವ್ರ ಮುಂದಿನ ಕರ್ಕ ಅವ್ರು ತೋತಾರೆ ಸರ್. ಅದ್ರ ಅಂದ್ರೆ ನೀವು ನಿಮ್ಮ ಗ್ರಾಹಕ ಜಾಗೃತಿ ಏನದ ನಾವು ಖರೀದಿ ಮಾಡಿದಾಗ ಆ ರಿಸೀಟ್ ಅನ್ನ ತೆಗೆದುಕೊಳ್ಳುತ್ತೇವೆ ಸರ್, ಅಥವಾ ಆ ರಿಸೀಟ್ ಅನ್ನ ನಾವು ತಗೊಂಡದಕ್ಕೆ ತಗೊಳ್ಬೇಕು ಅನ್ನೋ ಮನೋಭಾವನೆ ಮುಖ್ಯ ಅಲ್ಲ. ಇಲ್ಲಾಂದ್ರೆ ಕೆಲವು ರೈತರು ಆಯ್ತು ಒಂದು 10 ಚೀಲ ಹಾಕು ಅದ ಎಷ್ಟು ಕೊಡೋಣ ಅಂತ ಹೇಳಿದಾಗ ಚೂರು ಕಡಿಮೆ ರೇಟ್ ಹೇಳಿದಾಗ ಆಶಾಕ್ ಬಿದ್ದು ರಿಸೀಟ್ ಬ್ಯಾಡ್ ತಗೋ ಅಂತ ಇರ್ತೀವಿ. ಎಲ್ಲಾ ರಿಸೀಟ್ ಒಟ್ಟು ಕಾಯ್ದೆ ಇಟ್ಕೋತೀವಿ ಸರ್. ನಾಳೆ ಅದು ಏನೇ ಒಂದು ಅಕಸ್ಮಾತ್ ಒಂದು ಏನು ಹೇಳಕ್ ಬರಂಗಿಲ್ಲ ಸರ್. ಆ ಟೈಮ್ದಾಗ ಆ ರಿಸೀಟ್ ನಾವು ತಂದು ಈ ಬೀಜದ ಬಗ್ಗೆ ಏನ್ರಿ ಒಂದಿಟ್ಟು ಏಳು ಮಳಿಕೆ ಪರಮಾನ ಆಯ್ತು, ನಾಳೆ ಎದ್ದ ಬಳಕನು ಅದು ಬಂಜತನ ಮಾಡ್ತೋ ಬೆಳಿಗ್ಗೆ ಬಂಜತನ ಹಾಕರಿ ಹಾಗಿತ್ತಪ್ಪ ಅಂದ್ರೆ ನಾವು ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಹೋಗಿ ಅದು ರಿಸೀಟ್ ಒಯ್ದು ಅವ್ರಿಗೆ ಇದ್ದವ್ರಿಗೆ ತೋರಿಸಿ ಮುಂದೆ ಅದನ್ನ ನಾವು ಇದು ಮಾಡ್ತೀವಿ. ಅಂತದೆಲ್ಲರೂ ನಿಮಗೆ ಅನುಭವ ಆಗ್ಯದ? ಅನುಭವ ಆಗ್ಯದ್ರಿ ಸರ್. ಯಾವಾಗ ನಾವು ಅನುಭವ ಒಂದು 2-3 ಸಲ ಆಗ್ಯದ್ರಿ. ನಾವು ಹಿಂದಕ್ಕೆ ಸೂರ್ಪಾನ್ ಬೀಜ ತಗೊಂಡ್ ಬಂದಿದೀವ್ರಿ, ನಾಟಿಗೆ ನಾಟ್ಲಿಲ್ರಿ ಸರ್. ಅದು ನಾಟ್ಲಿರಂಗ ನಾವು ಸೀದಾ ಏನ್ ಮಾಡಿದೇವ್ರಿ ಅಂಗಡಿ ಮಾಲೀಕಂತೇಳಿ ರಿಸೀಟ್ ಇಟ್ಟಿಕಿಸಿಂದ ನಮ್ದು ಏನ್ ಲುಕ್ಸಾನ್ ಅದ ಕೊಟ್ರಿ ಅದು ಬರೋಬ್ರಿ ಇಲ್ಲಿಕ್ಕಪ್ಪ ಅಂದ್ರೆ ನಾವು ಮುಂದೆ ಹಕ್ಕೇವತ್ತೇವ್ರಿ. ಅನಂತರ ಅವ್ರು ಕೊಟ್ರಿ ಸರ್. ಹೌದು, ಅದು ನೀವು ಅವಾಗ ರಸೀದಿಯನ್ನ ಇಟ್ಟಿದ್ರಿ, ನಿಮಗೆ ಆಧಾರ ಇತ್ತು. ಆಧಾರ ಇತ್ತರಿ ಸರ್. ಅಲ್ಲ ಇಲ್ಲಂದ್ರ ನೀ ಯಾರು ನಾ ಯಾರು ಅನ್ನುವಂಥದ್ದು ಅಂದ್ರ ಸರ್, ಈಗ ಮೊದಲಿನಗತ್ತೆ ರೈತರು 1 ರೂಪಾಯಿದಾಗ 10 ಪೈಸೆ ಅಷ್ಟೇ ಅದ್ರಿ ಸರ್. 90 ಪೈಸೆ ಮಂದಿ ರೈತರು ಬಹಳ ಶಾಣ್ಯರಾಗಿ ಬಹಳ ಸಂತೋಷ ಶಂಕರನ್, ರೈತರು ಶಾಣ್ಯರಾಗ್ಬೇಕು ಜಾಣರಾಗ್ಬೇಕು. ಕೆಲವು ಸಂದರ್ಭದೊಳಗೆ ಅವರಷ್ಟು ಜಾಣರು ಯಾರೂ ಇಲ್ಲ. ಇಲ್ಲ ಸರ್, ಆದ್ರೂ ಈಗ ಇಷ್ಟು ಜಾಣರು ಆಗ್ಯಾರು ಅಂದ್ರೂ ರೈತರು ಒಂದ್ ಸ್ವಲ್ಪ ಸ್ವಲ್ಪ ಒಳಗೆ ಮೋಸ ಹೋಗತಾರಿ ಏನ್ರಿ. ಆದ್ರೂ ಒಂದ್ 12 ಮಂದಿ 90 ಪೈಸೆ ಮಂದಿ ಅಂತೂ ರೈತರು ಜಾಣರಾಗ್ಯಾರ. ಇನ್ನೇನು ಅಕಲ್ಪಿ ಹಾಕದ್ರಿ ಹಾಕದ ಮತ್ತೆ ಅನಿವಾರ್ಯ ಪಕ್ಷ ಅಲ್ರಿ ಅದಕ್ಕೇನದು. ಎಲ್ಲರಿಗಿಂತ ಶಂಕರಣ್ಣ ಶಾಪೇಟೆ ಹೆಂಗ ಭಿನ್ನವಾದ ವ್ಯಕ್ತಿ? ಹೌನ್ರಿ ಸರ್, ಕೃಷಿ ಮಾಡೋದ್ರೊಳಗ ನಾ ಎಲ್ಲರಿಗಿಂತ ಬ್ಯಾರೆ ಇದ್ದೀನಿ ನೋಡ್ರಿ ಅಂತ ಹೆಂಗ ಅಂತೀರಿ? ನಾವು ಅನ್ನೋದಿಲ್ಲ ಸರ್, ಕೆಲವು ಮಂದಿ ಹೊರಗ ರೈತರೇ ಮಾತಾಡ್ತಾರೆ. ಅದೇ ಅವ್ರು ಯಾವ ಆಧಾರದ ಮೇಲೆ ಅಂತಾರ ಹಂಗಾದ್ರ? ನಮ್ದು ಬೆಳವಣಿಗೆ ನಮ್ದು ಈಗ ಏನ ಕೃಷಿ ಚಟುವಟಿಕೆ ನೋಡಿ, ಕೃಷಿ ಚಟುವಟಿಕೆ ನೋಡಿ ಅವ್ರು ನಮ್ಗಂತಾರೆ ಸರ್. ನಾವು ಅನ್ನೋದಿಲ್ಲ, ಅವ್ರು ಅಂತಾರೆ ಹೊರಗಿನವ್ರು. ಈಗ ಕೆಲವು ಮಂದಿ ಏನು ಕೃಷಿ ಚಟುವಟಿಕೆ ಬಗ್ಗೆ ನಮಗೆ ಬಂದು ಕೆಲವು ಬಗ್ಗೆ ಅದನ್ನ ಮಾಹಿತಿ ತೋತಾರಿ. ನಾವು ನಮ್ಮಲ್ಲಿ ಎಷ್ಟು ಅದು ಸಿಗ್ತದಲ್ರಿ, ಆ ಎಷ್ಟು ಶಕ್ತಿ ನಮ್ಮಲ್ಲಿ ಮಾಹಿತಿ ಸಿಗ್ತದೆ ಅಷ್ಟು ಮಾಹಿತಿ ನಾವು ಅವ್ರಿಗೆ ಹೊರಗು ಕೊಡ್ತೀವಿ ಸರ್. ಆ ಥರದಿಂದ ಕೃಷಿ ಚಟುವಟಿಕೆಯಿಂದ ಅವ್ರು ಬಂದು ನಮ್ಗೆ ಎಲ್ಲ ಆಗಿದೆ ಇದನ್ನು ಕೇಳ್ತಾರೆ. ಮತ್ತು ನಾವು ಮಾಡ್ತೇವತ್ತು ಅವ್ರಿಗೆ ಹಣಾಗಲ್ಲ, ನಾವು ಹಿಂಗೆ ಮಾಡ್ತೇವೆ ನನ್ಗಿಂತಲೂ ಯಾರು ನಾವು ಅದನ್ನಂಗಲ್ಲ. ಅಲ್ಲ ಹಾ, ನಾವು ಅನ್ನಂಗಿಲ್ಲ ಸರ್. ನಾ ಮಾಡಿದ್ದು ಶ್ರೇಷ್ಠ ಅದ, ನಾವು ಮಾಡ್ರಿ, ನಾವು ಅನ್ನಂಗಿಲ್ಲ ಸರ್. ನಾ ಹೇಳಿದಂಗ ಮಾಡ್ರಿ ನೀವು ಅಂತಾನು ಅಲ್ಲ ಅನ್ನಂಗಿಲ್ಲ. ನಾವು ಮಾಡ್ತೇವೆ ಇದೇ ತರ ನೀವು ಮಾಡ್ರಿ ನಾವು ಅಂತ ಅನ್ನಂಗಿಲ್ರಿ ಕೃಷಿ ಚಟುವಟಿಕೆಯೊಳಗೆ. ಮತ್ತು ನಮ್ಮ ನೋಡಿ ಅವ್ರಿಗೆ ಕೇಳಕ್ ಬರ್ತಾರೆ. ನಾವು ಇದ್ದಿದ್ದು ನಮ್ದೊಳಗೆ ಏನೈತಿ ನಾವು ಹೆಂಗೆ ಮಾಡ್ತೇವೋ ಅವ್ರಿಗೂ ಎಲ್ಲ ರೈತರಿಗೆ ನಾವು ಹೇಳ್ತೀವಿ ಸರ್. ನಿಮ್ಗೆಲ್ಲರೂ ಒಂದು ಸರ್ತೆ ಅನಿಸ್ಯದ, ನಾ ಯಾಕೆ ಈ ಕೆಲಸ ಈ ಕೃಷಿ ಇದ್ರೊಳಗೆ ನಾವು ಯಾಕೆ ಬಿದ್ವಿ, ನಮ್ಮಪ್ಪ ಇನ್ನೂ ಚಲೋತ್ನಾಗ ಏನೋ ಕಲ್ಸಿದ್ರ ಏನೋ ಕಲ್ಕೊಂಡು ಹೋಗ್ತಿದ್ವಲ್ಲ ಹಂಗಂತ? ಅಲ್ರಿ ಸರ್, ಎಲ್ಲರೂ ಈಗ ಇದನ್ನು ಬಿಟ್ಟು ಎಲ್ಲರೂ ನೌಕರಿಗೆ ಹೋದ್ರೆ ಮತ್ತೆ ಕೃಷಿ ಚಟುವಟಿಕೆ ಮಾಡ್ಬೇಕು ಯಾರು ಸರ್? ಸತ್ಯವಾಗಿರುವಂತದ್ದು ಶಂಕರಣ್ಣ ಅದು. ಅಂದ್ರೆ ಎಲ್ಲರೂ ಆ ಕೆಲಸ ಮಾಡಿದ್ರೆ ಈ ಭೂಮಿ ಉಳಿದು ಯಾರು? ಈಗ ಒಂದು ಮನೆಯೊಳಗೆ 3 ಮಂದಿ ಗಂಡಸ ಮಕ್ಕಳು ಇರ್ತಾರೆ. ಈಗ 3 ಮಂದಿ ಹೋದ್ರಪ್ಪ ಅಂದ್ರೆ ಅವನಿಗೆ ರೈತಗ 1 20 ಎಕರೆ ಜಮೀನು ಇರ್ತದೆ, ಅದನ್ನ ಯಾರು ಮಾಡೋರಿ? ಎಲ್ಲರೂ ಅದ್ರೊಳಗೆ ಹೋದ್ರೆ ಅದನ್ನ ಯಾರು ಮಾಡೋರಿ? ಇದರಂತ ಶ್ರೇಷ್ಠ ಯಾವಾಗೂ ಅಲ್ರಿ. ಇದು ಬಹಳ ಒಳ್ಳೇದ್ ಕೆಲಸ ರೀ ಸರ್. ಅಂದ್ರೆ ಎಲ್ಲಾರು ಹೋದ್ರೆ ಇದನ್ನ ಮಾಡೋರು ಯಾರು ಅನ್ನೋದು ಒಂದು ತಾತ್ವಿಕ ಹಿನ್ನೆಲೆ ಶಂಕರಣ. ನಾಳೆ ಅವ ಯಾವುದೇ ಊರೊಳಗಿರ್ಲಿ ಯಾವುದೇ ಕೆಲಸ ಮಾಡ್ತಿರ್ಲಿ ಅವನ ಹೊಟ್ಟೆ ಪಾಡಿಗೆ ಬೇಕಲ್ಲ? ಬೇಕಲ್ಲ ಸರ್, ಅವನ ಹೊಟ್ಟೆ ಪಾಡಿಗೆ ಬೇಕೇ ಅಲ್ರಿ. ಅವ ಈಗ ಮತ್ತೊಂದು ಊರಿಗೆ ಹೋದಪ್ಪ ಅಂದ್ರೆ ಈಗ ನೌಕರಿ ಆಗಿ ಮತ್ತೊಂದು ಊರಿಗೆ ಹೋದ್ರಪ್ಪ ಅಂದ್ರೆ ಇಲ್ಲಿ ಇದ್ದವ್ರಿಗೆ ಮತ್ತ ತಾಯಿ ತಂದಿ ಕೆಲವು ಅಣ್ಣತಮ್ಮರಿಗೆ ಮತ್ತ ಬೇಕಲ್ಲ ಸರ್. ಅವನಿಗಾದ್ರೂ ಬೇಕು, ಪಾಲಕರಿಗೂ ಪಾಲಕರಿಗೂ ಬೇಕೇ ರೀ. ಅದು ಅಲ್ಲಿ ರೈತ ಬೇಕೇ ಬೇಕು, ರೈತ ಕೃಷಿ ಬೇಕೇ ಬೇಕು, ಕೃಷಿ ಬೇಕ್ರಿ, ರೈತ ಬೇಕೇ. ಎಲ್ಲಿ ತನಕ ಐತಿ ಅಲ್ಲಿ ತನಕ ಕೃಷಿನೂ ಬೇಕು, ರೈತ ಬೇಕು, ಎಲ್ಲ ಬೇಕೇ ಬೇಕು. ಭೂಮಿ ಬೇಕು, ಭೂಮಿ ಬೇಕ್ರಿ. ಭೂಮಿ ತಾಯಿನ ಮನವೊಲಿಸ್ಲಿಕ್ಕೆ ರೈತನೆಲ್ಲ ಪ್ರಯತ್ನ ಮಾಡಬೇಕ್ರಿ ಸರ್. ಇತ್ತೀಚೆಗೆ ನಾವು ಕಂಡ್ಕೊಂಡಂಗ ನಾ ಮಾಡು ಪ್ರವೃತ್ತಿ ಕಡಿಮೆ ಆಗ್ಯದ ಅಂತೀರಿ? ಇಲ್ರಿ, ಮಾಡುದು ಏನ ಕಮ್ಮ ಆಗ್ಯದ್ರಿ, ಆದ್ರೆ ಈ ಕಡೆ ಈ ಕಡೆ ಹೆಚ್ಚಾಗ್ಯದ ಸರ್. ಮೊದಲು ಕಮ್ಮಿ ಇತ್ತು ಸರ್, ಈ ಕಡೆ ಈ ಕಡೆ ಏನಡಿ ತಂತ್ರಜ್ಞಾನ ಏನು ಬಂದಾವಲ್ಲಿ ನೋಡಿ ಸರ್. ಮೊದಲು ಕಣ್ಣಿಟ್ಟಂದ್ರ ನನ್ನ ಅಂದಾಜು ಪ್ರಕಾರ 30 ವರ್ಷ ಹಚ್ಚಕ್ಕೆ ಈ ಕೃಷಿ ಒಳಗ ಚಟುವಟಿಕೆ ಮಾಡೋದ್ರೊಳಗ 75% ರೈತರಿದ್ರು. ಹೌದು. ಈ ತಂತ್ರಜ್ಞಾನ ಬಂದಿಂದ ಏನಾಗಿದೆ ಸರ್, 40ಕ್ಕೆ ಬಂದ ನಿಂತದ್ರಿ ಸದ್ದ 40ಕ್ಕೆ ಅಂದ್ರೆ ತಂತ್ರಜ್ಞಾನ ಬಂದು ರೈತರಿಗೆ ಅಷ್ಟು ಇದು ಇದು ಕಮ್ಮಿ ಆಗಿದೆ, ಸೌಲಭ್ಯ ಹೆಚ್ಚಾಗಿ ಅಂದ್ರೆ ಈಗ ಮಂದಿ ದುಡಿದು ಕಮ್ಮಿ ಆಗಿದೆ, ಎಲ್ಲ ತಂತ್ರಜ್ಞಾನ ಮ್ಯಾಗೆ ಮಂದಿ ದುಡಿದಾತ. ಕೆಲಸ ಕೆಲಸ ಅಂತೂ ಅದ್ರಿ, ಆದ್ರೆ ಅದ್ರ ತೊಡಗಿಸೋ ಜನ ಕಡಿಮೆ ಆಗ್ಯದ, ಕಮ್ಮಿ ಆಗಿದೆ. ಒಂದ್ ಪ್ರಶ್ನೆ ಶಂಕರಣ್ಣ, ನೀವು ಹಿರಿಯರಿದ್ದೀರಿ, ಹೊರಗಿನಿಂದ ನೋಡೋರಿಗೆ ಕೃಷಿ ಹೋಗ್ಯದ ಅಂತ ಅಂತಾರ? ಇಲ್ರಿ ಸರ್, ಕೃಷಿ ಹೋಗಿಲ್ಲ. ಅಂದ್ರೆ ಬೇರೆ ಕೆಲಸ ಮಾಡೋರು ಅಥವಾ ಬೇರೆ ಉದ್ಯೋಗ ಮಾಡೋರು, ನಮ್ ಕೃಷಿ ಏನು ಉಳದೇ ಇಲ್ಲ, ಅದು ಸಾಧ್ಯನ ಆಗ್ತಾ ಇಲ್ಲ ಅವನಿಗೆ ಅನ್ನುವಂತ ಮನೋಭಾವ ಅದು ಸರ್. ಮಾಡ್ಲಾರವ್ರಿಗೆ ಖುಷಿ ಹೋಗ್ಯಾರ ಸರ್. ಹ್ಮ್, ಇವತ್ತು ಸಾಸೆ ನಾನು ಸಾಸೆ ಬೇಕಪ್ಪ ಅಂದ್ರೆ ಖುಷಿ ಫುಲ್ ಅದ್ರಿ ಸರ್. ನಾ ಇವತ್ತು ಸಾಸೆ ತೀರಿಸ್ತೀನಪ್ಪ ಅಂದ್ರೆ ಫುಲ್ ಖುಷಿ. ಅಲ್ಲ, ಕೃಷಿಯಿಂದ ಹೊರಗಿದ್ದವನಿಗೆ ಹೋಗ್ಯದ ಅಂತ ಹೇಳ್ತಾನ, ಅವನ ಮನಸ್ಸು ಹಂಗಾಗ್ಯದ್ರಿ ಅವನಿಗೆ, ಹಂಗ ಅವನಿಗೆ ರೀ ಖುಷಿ ಐತಿ ಐತಿ. ಖುಷಿ ಮಾಡಿದವನಿಗೆ ಒಳ್ಳೆ, ಅವನಿಗೆ ಏನು ಒಳ್ಳೆತನ ದುಡಿಯೋನಿಗೆ ಅಂತೂ ಅವನಿಗೆ ಖುಷಿದಿಂದ ಅವನಿಗೆ ಆದಾಯ ಸಿಕ್ಕೇ ಸಿಗ್ತದೆ ರೀ. ಎಷ್ಟು ಅವ ದುಡಿತಾನ, ಅವ್ನು ದುಡಿದಕ್ಕಿಂತ ಆದಾಯ ಸಿಕ್ಕೇ ಸಿಗ್ತದೆ. ಅದು ಮುಖ್ಯವಾಗಿರುವಂತದ್ದು, ಎಲ್ಲಿ ದುಡಿತದ ಅಲ್ಲಿ ಭೂಮಿ ತಾಯಿಗೆ ಬೆವರು ಎಲ್ಲಿ ಸುರಿಸ್ತಾನೆ ಅವನಿಗೆ ಐತಿ ಐತ್ರಿ ಸರ್. ಹಾ, ಬಹುಶಃ ಅಲ್ಲೆಲ್ಲೂ ಕೊರತೆ ಆಗ್ತಿರ್ಬಹುದೇನು, ಅಷ್ಟು ದುಡಿಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಅದಕ್ಕೆ ಹಿಂದ್ ಸರಿಲಿಕ್ಕೆ. ಹಿಂದ ಸರಿಯಾಕಿ ಏನ್ರಿ, ಎಲ್ಲ ತಂತ್ರಜ್ಞಾನ ಬಹಳ ಬಂದವ್ರಿ ಸರ್ ರೈತಗ. ತಂತ್ರಜ್ಞಾನದಿಂದ ಅವ ಚಲೋ ದುಡುಕಿ ಮಾಡಂದ್ರೆ ಐತೇ ಐತ್ರಿ. ಈಗ 10 ಮಂದಿ ದುಡಿಯಲಿ ಒಂದ್ ಇದು ತಂದು ದುಡಿಸಲಾತಾರಿ, ಮಷಿನ್ ತಂದು ದುಡಿಸಲಾತಾರಿ. ನಾವು ಉದಾಹರಣೆ ರಾಶಿ ಮಾಡುವಾಗ 6-7 ಮಂದಿ ಇರ್ತಿದ್ವಿ. ಹೌದ್ರಿ ಸರ್. ಅಂತಿ ಮಾಡೋ ರಾತ್ರಿ ಬೆಳಗು ತನಕನೂ ಅದನ್ನ ತುಳಿಸಿ ನಾವು ಭತ್ತ ನೆಲ್ಲು ತೆಗಿಯೋದಾಗ್ಲಿ ಅಥವಾ ಗೋಧಿ ಇದನ್ನ ಮಾಡ್ಕೊಳ್ಳೋದಾಗ್ಲಿ ಬಡದು ತೆಗಿಯೋದಾಗ್ಲಿ ಮಾಡುವಂತ ಇತ್ತಲ್ರಿ ಸರ್. ಈಗ ಅದು ಏನದಲ್ರಿ, ರೈತಕ್ಕೆ ಬಹಳ ಅಗದಿ ಅನುಕೂಲವಾಗ್ಯದ್ರಿ. ಮತ್ತ ಈ ತಂತ್ರಜ್ಞಾನ ಬಂದಿಂದ ರೈತಗೆ ಒಳ್ಳೇದನ್ನು ಆಗ್ಯದ್ರಿ. ಏನ್ ಸರ್, ಈಗ ಮೊದಲು ಏನಂತೀರಿ, ರೈತ ನಡ್ಕೋತ ಹೋಗಿದ್ರಿ, ಈಗ ಬೈಕ್ ಬಂದವ್ರಿ. ಹೌದು, ಈಗ ಬೈಕ್ ಮ್ಯಾಗ ಹೋಗೋದಲ್ಲಿ ಅಲ್ಲಿಂದ ಎತ್ಕೊಳ್ಳ ರಾ ಬಿದ್ದು, ಈಗ ಟ್ರ್ಯಾಕ್ಟರ್ ಬಂದವ್ರಿ, ಅಲ್ಲಿಂದ ರಾಶಿ ಮಾಡ್ಲಾಕ ಮಷಿನ್ ಬಂದವ್ರಿ, ಮತ್ತ ಒಯ್ಲಾಕು ಟ್ರ್ಯಾಕ್ಟರ್ ಬಂದವ್ರಿ. ಅನುಕೂಲ ಚಲೋ ಅದ್ರಿ ರೈತಗ, ದೊಡ್ಡ ಉತ್ಪನ್ನ ಈಗ ಐತ್ರಿ. ಆದ್ರೆ ಎಲ್ಲೋ ಕೆಲವರು ನಮಗ್ ಮಾಡ್ಲಿಕ್ಕೆ ಆಗ್ತಿಲ್ಲ, ಅದಕ್ಕೆ ನಾವು ಭೂಮಿ ಮಾರ್ತೀವಿ ಅಂತಾರ. ಅವರು ಏನೋ ಆಲಸ್ಯದಿಂದ ದುಡಿಲಾರೆ ಮಾಡಲಾರವರಿಗೆ ಅವರು ಭೂಮಿ ಮಾರ್ಕೋತಾರೆ ಸರ್. ಕೆಲವೊಮ್ಮೆ ಮಳೆಪ್ಪನ ಮೇಲೂ ಹಾಕ್ತಾರ. ಈಗ ಮಳೆ ಅವಲಂಬನ ಮ್ಯಾಗ ಕೆಲವು ಮಂದಿ ಹೆಚ್ಚಾನ ಹೆಚ್ಚಂದ್ರು ನೀರಾವರಿ ಮತ್ತೆ ಎಲ್ಲ ನದಿಗಳಿಂದ ಡ್ಯಾಮ್ದಿಂದ ನೀರಾವರಿ ಹೆಚ್ಚಾಗ್ಯಾವ್ರಿ. ಏನೋ ರೂಪಾಯಿದಾಗ ಒಂದ್ ಬಾರನೇ ಚಾರನೇ ಭಾಗ ಉಳಿದಿರ್ಬೇಕ್ರಿ. ಇವ ಕೃಷಿ ನೀರಾವರಿದಿಂದ ಕೃಷಿ ಏನ ಚಟುವಟಿಕೆ ಅದಲ್ರಿ, ಬಹಳ ಮುಂದುವರೆದ್ರಿ, ಅದ್ರೊಳಗೆ ಲಾಭ ಐತಿ ಐತಿ. ಮತ್ತೆ ಈ ಮಳೆ ಅವಲಂಬನೆ ಮ್ಯಾಗ ಮಳೆನೂ ಚಲೋ ಆದ್ರೆ ಕೃಷಿ ರೈತಗೆ ಒಳ್ಳೆ ಒಳ್ಳೆ ಬೆಳೆ ಸಿಗ್ತದೆ. ಒಂದ್ ಕಡಿ ಪ್ರಶ್ನೆ, ಅಂತ ಒಂದು ರೈತಗ ನಿಮ್ಮ ಅನುಭವದ ಈ 25-27 ವರ್ಷ ಈ ಕೃಷಿ 100 ಎಕರೆ ಮಾಡ್ಕೊಳ್ತಾ ಬಂದಿರಿ, ಎಲ್ಲಾ ಬೆಳೆಗಳ ಪ್ರಯೋಗಗಳನ್ನ ಮಾಡಿರಿ, 100 ಪ್ರಗತಿಪರ ರೈತರು ನಿಮಗ ಸಂಪರ್ಕದೊಳಗಿದ್ದಾರ, ನಿಮ್ಮಿಂದ ಮಾಹಿತಿನೂ ತಗೊಳ್ತಾರ. ಯಾವ ರೈತ ನಾನು ಕೃಷಿಯಿಂದ ಹಿಂದೆ ಸರಿಲಿಕ್ಕತ್ತೀನಿ, ನನಗಿದು ಆಗ್ತಾ ಇಲ್ಲ ಅನ್ನೋನಿಗೆ ನೀವೇನ್ ಹೇಳ್ತೀರಿ? ನಾವು ಅವ್ರಿಗೆ ಹಿಂದೆ ಸರಿಯೋನಿಗ್ರಿ, ಅವನಿಗೆ ಧೈರ್ಯ ಕೊಟ್ಟರೆ ನಾವು ಮುಂದೆ ಹೋಗ್ಬೇಕು ಅಂತ ಹೇಳಿ ಎಲ್ಲಾ ತರ ನಾವು ಅವ್ರಿಗೆ ಅನುಕೂಲನೂ ಮಾಡಿಕೊಡ್ತೀವಿ, ಅನುಕೂಲನು ಅವ್ರಿಗೆ ನಾವು ನಮ್ಗೆ ಇದ್ರದಿಂದ ಹೇಳೇವ್ರಿ ಸರ್. ಅಲ್ಲ, ಬೇರೆ ಒಬ್ಬ ರೈತ ಹಂಗ ಹೊಂಟೆ ಅನ್ನೋ ನಿಮಗ್ ಗಮನಕ್ಕೆ ಗೊತ್ತಿಲ್ಲ, ಅಂತವ್ರಿಗೆ ನೀವೇನ್ ಹೇಳ್ತೀರಿ? ನಾವು ಅವ್ರಿಗೆ ನಮ್ಗಿದು ಆಗ್ತಾ ಇಲ್ಲ, ಅದಕ್ಕೆ ನಾವು ಮಾಡ್ಲಿಕ್ಕೆ ಹತ್ತಿಲ್ಲ ಅನ್ನುವಂತವ್ರಿಗೆ ಅವ್ರ ಹತ್ತಾರಿ ಸರ್. ಅದ್ರ ತಕ್ಕ ಅವ್ರ ಕೇಳ್ದಂಗ ನಾವು ಅವ್ರ ಬಗ್ಗೆ ಅದ್ರ ಬಗ್ಗೆ ಖುಷಿ ಒಳಗೆ ಏನದಲ್ರಿ ಸರ್, ಖುಷಿ ಒಳಗೆ ಇದು ಬಿಟ್ರೆ ನಿನಗೆ ಮುಂದೆ ಇದ್ರದಿಂದ ನೀ ಇದು ಹಾಕಿ ಅಂತ ಹೇಳೋದು ನಾವು ಅವ್ರಿಗೆಲ್ಲ ಬಗ್ಗೆ ತಿಳಿಸಿದವ್ರಿ ಸರ್. ಅಂತವ್ರು ನಿಮ್ ಕಡೆ ಬಂದಿದ್ದ ಗಮನಕ್ಕಾಗ್ಯಾರ? ಗಮನಕ್ಕೆ ಯಾರೋ ಒಬ್ಬ ನಾನು ರೈತಕ್ಕೆ ಬಿಡ್ತೀನಿ, ಕೃಷಿ ಬಿಡ್ತೀನಿ, ಭೂಮಿ ಮಾರ್ತೀನಿ ಅಂದವ. ಅದಕ್ಕೆ ನಮ್ಮನ್ನ ನಾವು ಅವ್ರಿಗೆ ಒಂದು ಉದಾಹರಣೆ ಕೊಟ್ಟಿವ್ರಿ ಸರ್. ನೋಡಪ್ಪ, ನಾ ಸಣ್ಣ 25-30 ವರ್ಷದಿಂದ ನಾ ಅಗದಿ ಸಣ್ಣ ರೈತ. ಈಗ ಸದ್ದ ನನಗೆ 4 ಮಂದಿನೇ ದೊಡ್ಡ ರೈತ ಅಂತ ಮಾತಾಡ್ತಾರೆ. ನಾ ಇರೋದು ಸಣ್ಣ ರೈತನೇ, ಆದ್ರೆ 4 ಮಂದಿ ಬಾಯಿಯೊಳಗೆ ನಾ ದೊಡ್ಡ ರೈತ ಆಗೀನಿ. ಇದು ನಮ್ಮ ನೋಡ್ರಿ, ನೀವು ಇದನ್ನ ಒಂದು ಅವಲಂಬನೆಯಿಂದ ಇದನ್ನ ಮಾಡ್ಕೊಂಡು ಹೋಗ್ರಿ. ಬಹಳ ಸಂತೋಷ ಶಂಕರಣ್ಣ, ಸಾಕಷ್ಟು ನಿಮ್ಮ ಅನುಭವದ ಮಾತುಗಳನ್ನು ಹೇಳಿದ್ರಿ. ಇದು ಎಂದೂ ನಮ್ಮ ಜೀವನ ಕೈ ಬಿಡೋದಿಲ್ಲ, ಕೃಷಿಯನ್ನು ನಂಬಿದವನ ಬದುಕು ನಿಜವಾದ ಹಸನಾದ ಬದುಕು ಹಾಗೆ ಆಗ್ತದ ಅನ್ನೋದು ನಿಮ್ಮ ಅನುಭವ. ನಮ್ಮ ಈ ಮಾತುಕತೆ ನಮ್ಮ ಉಳಿದ ರೈತಾಪಿ ವರ್ಗದವರಿಗೆ ಸ್ವಲ್ಪ ಆದರೂ ಮಾರ್ಗದರ್ಶನ ಆಗಲಿಕ್ಕೆ ಸಾಧ್ಯ ಆದೀತು ಅಂತ ನಾವು ನಂಬೋಣ. ಕಾರ್ಯಕ್ರಮದೊಳಗೆ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್.